ನಮ್ಮ ಮ್ಯಾಲೆ ಹುಡುಗನ ಮ್ಯಾಲೆ ಇರ್ಲಪ್ಪ ನಿಮ್ಮ ಪ್ರೀತಿನ ನಮ್ಮ ಮೇಲೆ ಹುಡುಗರ ಮ್ಯಾಲೆ ಇರ್ಲಪ್ಪ ನಮ್ಮ ಪ್ರೀತಿನ ಗಂಡಮೇಟ ಗದಗಿನ ಚಾಪೂರ ಬಸವಣ್ಣ ದೇವರ ಗಂಡಮೇಟ ಗದಗಿನ ಚಾಪೂರ ಬಸವಣ್ಣ ದೇವರ ಅದಕ್ಕೋಗಿ ಬಸವನಕ್ಕೋಗಿ ಮಾಡುವೆ ನಮ್ಮ ನಮಸ್ಕಾರ ಅದಕ್ಕೋಗಿ ಬಸವನಕ್ಕೋಗಿ ಮಾಡುವೆ ನಮಸ್ಕಾರ ಓಹೋ ನನ್ನ ಜೀವನ ಗೆಳೆಯ ಬಾಣ ಹೋಗಿ ಇವತ್ತಿಗೆ 8-10 ದಿವಸಗಳಾಯ್ತು ಆತನ ಭೇಟಿ ನನಗಿಲ್ಲ ನನ್ನ ಭೇಟಿ ಆತನಿಗಿಲ್ಲ ಈಗ ಹುಡುಕುತ್ತಾ ಹೋಗುತ್ತೇನೆ ಬಾಳ ಹೋಗಿದಾನೋ ಎನ್ನಗಲಿ ಯಾಕಂತ ಹುಡಕಲಿ ಗೆಳೆಯ ಹೋಗಿದಾನೋ ಎನ್ನಗಲಿ ಯಾಕಂತ ಹುಡಕಲಿ ಎದ್ದ ಹೋದನಪ್ಪ ಎದ್ದ ಹೋದನಪ್ಪ ನನ್ನ ಗೆಳೆಯ ಸಂಗನ್ನ ಎಲ್ಲಿ ಹೋದನಪ್ಪ ಎದ್ದ ಹೋದನಪ್ಪ ನನ್ನ ಗೆಳೆಯ ಬಾಳನ್ನ ಗಿಡ ಹೋಗತಿದ್ದಿಲ್ಲ ಎಲ್ಲೆಲ್ಲಿ ಹೋದರ ಹಿಂಬಾಲ ಗಿಡ ಹೋಗತಿದ್ದಿಲ್ಲ ಎಲ್ಲೆಲ್ಲಿ ಹೋದರ ಹಿಂಬಾಲ ದಿನ ಬಂದ ಗೆಳೆಯ ಬಂದ ಕುಂದ್ರವು ಎನ್ನ ಬದಿಯಲ್ಲಿ ಗೆಳೆಯ ಬಂದ ಗೆಳೆಯ ಬಂದ ಕುಂದ್ರವು ಎನ್ನ ಬದಿಯಲ್ಲಿ ಗಂಡ ಮೇಟ ಗದಗಿನ ಶಾಪುರ ಬಸವಣ್ಣ ದೇವರ ಗಂಡ ಮೇಟ ಗದಗಿನ ಶಾಪುರ ಬಸವಣ್ಣ ದೇವರ ಅದಕ್ಕೆ ಹೋಗಿ ಬಸವನಿಗೆ ಹೋಗಿ ಮಾಡುವೆ ನಮಸ್ಕಾರ ಅದಕ್ಕೆ ಹೋಗಿ ಬಸವನಿಗೆ ಹೋಗಿ ಮಾಡುವೆ ನಮಸ್ಕಾರ ಓಹೋ ನನ್ನ ಜೀವನಗಳ ಸಂಗನ್ನ ಹೋಗಿ ಇವತ್ತಿಗೆ 8-10 ದಿವಸಗಳಾಯಿತು ನನ್ನ ಭೇಟಿ ಆತನಿಗಿಲ್ಲ ಆತನ ಭೇಟಿ ನನಗಿಲ್ಲ ಹೀಗೆ ಹುಡುಕಿದ ನನ್ನ ಜೀವನಗಳ ಸಂಗನ ಸಿಗುವಂತೆ ಕಾಣುದಿಲ್ಲ ನಾನೇ ಹುಡುಕೋತೆ ಹೋಗುತ್ತೇನೆ ಹಾ ಸೆರನು ಗೆಳೆಯ ಸಂಗನ ಸೆರನು ಸೆರನು ಗೆಳೆಯ ಬಾಣ ಸೆರನು ಮಿತ್ರ ಹೇಳುತ್ತೇನೆ ಗೆಳೆಯ ಚೆನ್ನಾಗಿ ಹೇಳೋ ನಿನ್ನ ಮಾರಿ ನೋಡಿ ಆತೋ ಎಂಟೆ ದಿನ ಮೇತ್ರ ದಸರಾದವು ಗೆಳೆಯ ನನ್ನ ಬಡತನ ಬಳಕಾಗಿ ಮಿತ್ರ ನಾನು ಅದರ ಕೆಲಸಕ್ಕೆ ಹೋಗಿ ನೋಡು ಗೆಳೆಯ ಏನು ಗೆಳೆಯ ಬಾಣ ಮಿತ್ರ ಇವತ್ತಿನಿಂದ ಕೆಲಸಕ್ಕೆ ಹೋಗುದು ಬಂದ್ ನೋಡು ಗೆಳೆಯ ಸಂಗನ್ನ ನಾನು ಕೆಲಸಕ್ಕೆ ಹೋಗುದು ಬಂದಾದ್ರೆ ಮಿತ್ರ ನನ್ನ ಹೊಟ್ಟೆ ಜೀವನ ಗೆಳೆಯ ಗೆಳೆಯ ಬಾಣ ನಿನ್ನ ಹೊಟ್ಟೆ ಜೀವನ ನೀ ಯಾಕೆ ಕಾಳಜಿ ಮಾಡ್ತಿ ಮಿತ್ರ ನಾ ಎಲ್ಲ ಕೊಟ್ಟು ನಡೆಸ್ತೀನಿ ನೋಡು ಆ ಮಿತ್ರ ದೇವ್ರ ಕೊಟ್ಟದ ನುಂಗ್ನಿ, ಮನ್ಸಾರ ಕೊಟ್ಟದ ಹಂಗನಿ ಎಂದು ಕೊಟ್ಟು ನಾಳೆ ಅನ್ಸಿದಂದ್ರ ಮಿತ್ರ ನನ್ನೊಬ್ರು ಅಲ್ಲ ನಿನ್ನೊಬ್ರು ಹೋಗೈತ್ ನೋಡೋ ಗೆಳೆಯ. ಏನು ಗೆಳೆಯ ಬಾಣ್ಣ, ಮಿತ್ರ ಹಂಗಸವ್ರಿಗೆ ಹಂಗಸಿದ್ದೇನೆ, ಹಾಡೋರ್ಗೆ ಆಡಿದ್ದೇನೆ. ಗೆಳೆಯ ನನ್ನಂತ ಶ್ರೀಮಂತನ ಹೇಳ್ತಾನ ನೀ ಮಾಡಿ ಎಂದು ಬೆಳಕ. ಗೆಳೆಯ ನಿನ್ನ ಯಾವಾಗ ಹಂಗಸಂಗಿಲ್ಲ, ಮತ್ತದ್ರ ಹೇಳ್ತಾನ ಕೇಳು. ಮಿತ್ರ ಚಂದಾಗಿ ಹೇಳುವಂತ ನಾಗು ನಡಿಗೆ ಹೋಗುನು ಪ್ಯಾಟಾಗ ಮಾರುವಟ ರಂಗಡೆ ಆಗ ಹೊಸ ತರದರ ಬಂದವು ಈಗ. ಏನ್ ಮಾಡ್ತಿ ಮಾಡದಿ ಮನಿಯಾಗ ಜಲ್ಸತಿ ಬಾ ಹೊರಗ ಏನೇ ಗಂಗಾ ಮನೆಯಲ್ಲಿ ಏನ್ ಮಾಡ್ತಿತ್ತ ಕಡೆ ಬರುವಂತ ನಾವು ಆ ಪ್ರಿಯ ಹೇಳ್ತೀನಿ ಕೇಳ್ರಿ ಹಾ ಗಂಗಾ ಚಂದ ಕರಸೀದ ಕಾರುಣೇನೋ ಕಾಂತ ಹಾರೋ ಸಾಧಿಂದಲ್ಲೆ ಸರಸೆ ಜಾದೋಳು ಲಯೇನಾ ಪ್ರಿಯ ಹೇಳ್ತೀನಿ ಕೇಳ್ರಿ ಏನು ಪ್ರಿಯ ಅರಮನೆಯನ್ನು ಬಿಟ್ಟು ಪ್ರಿಯ ಈ ಸಭಾ ಮಂದಿರಕ್ಕೆ ನನ್ನ ಕರೆಸಿದ ಕಾರಣನು ಪ್ರಿಯ ಚಂದವಾಗಿ ಹೇಳುವಂತರಾಗ್ರಿ ಏನೇ ಗಂಗಾ ಹಾ ಬಳ್ಳಾರಿಂದ ಪತ್ರ ಬಂದಿರೋದು ನೋಡು ನೋಡು ಪ್ರಿಯ ಪತ್ರ ಏನಂತ ಬಂದಿರುವುದು ಪತ್ರ ಏನಂತ ಬಂದೆ ತಂದ್ರಿ ಮತ್ತು ರತ್ನದ ವ್ಯಾಪಾರ ಬಹಳ ತೇಜ್ ಇರುವುದಂತೆ ಒಳ್ಳೆಯದ್ರಿ ಬಂದ್ರೆ ಲಾಭ ಬರ್ದ್ರೆ ನುಕ್ಸಾನ್ ಅಂತ ಹೇಳಿ ಮುರುಗ್ಯಾಪ್ ಚಕ್ರ ಪತ್ರ ಕಳಿದಾನೆ ಗಂಗಾ ನಾನಾದ್ರೆ ವ್ಯಾಪಾರಕ್ಕೆ ಹೋಗ್ತೀನಿ ಬೇಗ ನೀವು ಬುತ್ತಿ ಕಟ್ಟಿ ಕೊಡೋಂತಳಾಗು ನೋಡು ಪ್ರಿಯ ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗ್ಕಣ್ಣಕ ಪ್ರಿಯ ನಮ್ಮಲ್ಲಿ ಏನ ಕಡಿಮೆ ಆಗೈತ್ರಿ ಹಾ ಬೆಳ್ಳಿ ಬಂಗಾರ ಪ್ರಿಯ ಕುಡಿಕೆಂಬನಾಗಿ ಬಿದ್ದಿರುವಾಗ ಪ್ರಿಯ ನಾ ವ್ಯಾಪಾರ ಖುದ್ ಬ್ಯಾಡಂತೆ ನೋಡು ಏನೇ ಗಂಗಾ ಕುಂತ ಉಂಡರೆ ಕುಡಿಕೆ ಒಣ ಸಾಲಾರ್ದು ನಿಂತ ನೀರ ಕುಡಿದ್ರೆ ಹೊಳಿ ಹಳ್ಳುಗಳು ಸಾಲಾರ್ದು ಗಂಗಾ ಒಕ್ಕಲ್ತನ ಮಾಡ ಒಕ್ಕಲ್ತನ ಮಾಡ್ಲೇಬೇಕು ಹೊಲಮನಿ ಕೆಲಸ ಮಾಡ ಹೊಲಮನಿ ಕೆಲಸ ಮಾಡ್ಲೇಬೇಕು ಇದು ಅಲ್ಲದೆ ಗರಡು ಮನಿ ಹೋಗ ಗರಡು ಮನಿ ಹೋಗ್ಲೇಬೇಕು ಗಂಗಾ ನಾನಾದ್ರೆ ವ್ಯಾಪಾರಕ್ಕೆ ಹೋಗ್ತೀನಿ ಬೇಗ ನೀವು ಬುತ್ತಿ ಕಟ್ಟಿ ಕೊಡೋಂತಳಾಗು ಆ ಪ್ರಿಯ ಸದ್ಯ ವ್ಯಾಪಾರಕ್ಕೆ ಹೋಗವಣ ಗಂಗಾ ಹೋಗವಣ ಪ್ರಿಯ ಹೇಳ್ತೀನಿ ಕೇಳ್ರಿ ಗಂಗಾ ಚಂದವಾಗಿ ಹೇಳು ಮೂರಂತ ಸಮಣೆ ಒಳಗ ಬಂದಿರವದು ಎಳೆ ವಗರ ಹರಿಯಾದ ಬಾರ ಪ್ರಿಯ ಹೇಳ್ತೀನಿ ಕೇಳ್ರಿ ಚಂದ್ರ ನೋಡು ಪ್ರಿಯ ಹಾ ಪ್ರಿಯ ಇಂತ ದೊಡ್ಡ ಮನೆಯೊಳಗೆ ನಾನು ಒಬ್ಬಳು ಹೇಗಿರ್ಲಿ ಹಾ ಅದೇ ನಿಮ್ಮ ತಮ್ಮ ಇರುಪಕ್ಷಿ ಬಸ್ ಅಂದ್ರು ಪ್ರಿಯ ಎನ್ನ ಮತ್ತನ್ನು ಕೇಳುದಿಲ್ಲ ಸದ್ಯ ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗ್ಬೇಕಾದ್ರಿ ನನ್ನ ಸಂಗಡ ಪರಮನ ಕರೆಸಿ ಪ್ರಿಯ ನನ್ನ ಜೊತೆಗಿಟ್ಟು ನೀವು ಆದ್ರೆ ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಬೇಕಾಯ್ತು ಆಗಲಿ ಗಂಗಾ ನೀನ್ ಹೇಳಿದಂತೆ ಆ ಸಂದಿ ನೀವು ಪರಮ ತಂದಿಟ್ಟು ವ್ಯಾಪಾರಕ್ಕೆ ಹೋಗ್ತೀನಿ ಒಳಗೆ ಹೋಗೋಂತಳ ಒಳ್ಳೇದ್ರಿ ಏನೇ ಪರಮ ಮನೆಯಲ್ಲೇ ಮಾಡ್ತಿದ್ದ ಕಡೆ ಬರೋಂತಳಾಗು ನನ್ನ ಮಗನ ಹೇಳ್ತೀನಿ ಪರಮ ಚಂದವಾಗಿ ಹೇಳು ಬುದ್ಧಿ ಕಟತೇನ ನಿಮಗ ನಿಮಗೆ ಬುದ್ಧಿ ಕಟತೇನ ನಿಮಗ ನಿಮಗೆ ಬುತ್ತಿ ಆದ್ರೆ ಕಟ್ಟಿ ಕುಡಿದ್ರೆ ಪ್ರಿಯಾ ತಗೊಳಂತರಾಗ್ರಿ. ಒಳ್ಳೇದು ಗಂಗಾ. ಏನೇ ಗಂಗಾ, ಆ ಅಡ್ಡ ಗೋಡೆ ಮೇಲೆ ಕುಡುಗಲಾರ ಇರೋದು ಗಂಗಾ ಅಂದ್ರೆ ತಂದು ಕೊಡಂತಳಾಗು. ಪ್ರಿಯಾ ಕುಡುಗಲಾದ್ರೆ ಕೊಟ್ಟಿದ್ದೆ ನೋಡ್ರಿ. ಆಗ್ಲಿ ಗಂಗಾ, ಗಂಗಾ ನಮ್ಮ ಮನೆ ಬಸಂದ್ರೆ ಹರ್ಕೋದ್ ಹತ್ತು ಹನ್ನೆರಡು ವರ್ಷ ದಿನ ಆತು. ಒಳ್ಳೇದ್ರಿ, ಆ ಪರಾಮಣ ಕರ್ಕೊಂಡ್ ಹೋಗಿ ಹಣ್ಣು ಕಾಯ ಮಾಡ್ಕೊಂಡ್ ತಿರುಗಿ ಹೊಳೆ ಬರೋ ಕಾಲಕ್ಕೆ ಒಂದು ಗಂಡು ಮಗನಾರು ಬಿಡ್ಕೊಂಬಾ ಗಂಗಾ. ಆಗ್ಲಿ ಪ್ರಿಯಾ, ನಾದ್ರು ಬಸವಂದೇರ್ಗೆ ಹೋಗಿ ಪ್ರಿಯಾ ಹರಕೆ ಅದನ್ನ ತಿರಿಸಿ ಬರ್ತೇನೆ. ಇನ್ಮೇಲೆ ನೀವು ಅದ್ರ ನಮಸ್ಕಾರ ಹೋಗಿ ಬರೋಂತರಾಗ. ಒಳ್ಳೇದು ಗಂಗಾ. ಏನೇ ಪರಮ ಎಮ್ಮ, ನನ್ನ ಗಂಡ ವ್ಯಾಪಾರಕ್ಕೆ ಹೋಗುವಾಗ ಅಮ್ಮ ನಿನ್ ಮುಂದಾದ್ರೆ ಏನ್ ಹೇಳ್ತಾರವಾ? ಅವ್ ನನ್ ಮಗಳ ನನ್ ಮುಂದೆ ಏನ್ ಹೇಳ ನೋಡ. ನೋಡು ಪರಮ, 60 ವರ್ಷ ಮುದಿಕೆಮ್ಮ 63 ಆಗ್ಬೋದು ಅಮ್ಮ, ಸರಿಯಾಗಿ ಹೇಳಮ್ಮ. ಹಾ ಹೇಳ್ಯಾರ ನನ್ ಮಗಳ. ಅಮ್ಮ ಏನಂತೆ? ನನ್ ಮಗಳ ನಿಮ್ದು ಮರಡಿ ಬಸವನ್ ದೇವ್ರ ಜಾತ್ರೆ ಐತೆ ಅಂತ ಅಲ್ಲಿವಾ? ಹೌದಮ್ಮ. ಆ ಜಾತ್ರೆಗೆ ಹೋಗಿ ನನ್ ಮಗಳ ಹಣ್ಣು ಕಾಯಿ ಮಾಡ್ಕೊಂಡ ತಿರುಗಿ ಹೊಳಿ ಬರೋ ಕಾಲಕ್ಕ ಒಂದ್ ಗಂಡು ಪುತ್ರ ಆದ್ರೂ ಬೇಡ್ಕೊಂಬಾ ಅಂತ ಹೇಳ್ಯಾರ ನೋಡಿವಾ. ಪರಮ ನಿನ್ ಮುಂದಾದ್ರೆ ಹೇಳ್ತಾರಲ್ಲ ನನ್ ಮಗಳೇ ಹೇಳ್ಯಾರ ಅಮ್ಮ, ನನ್ ಮುಂದೆ ಪರಮ ಅದೇ ರೀತಿ ಹೇಳಿದಾರು. ಇಬ್ರು ಕೂಡ ಹೋಗಿ ಆ ಬಸವಂದ್ರೆ ಹರಕೆದ್ರೆ ಪರಮ ತಿರಿಸಿ ಬರ್ನು. ಆಗ್ಲಿ ನನ್ ಮಗಳ ಹೋಗ ನೋಡಿ ಅಮ್ಮ, ಹೇಳ್ತೀನಿ ಕೇಳ್ರಿ. ಏನೇ ಪರಮ ಎಮ್ಮ ಗುಡಿಗಂಕರ ಬಂದಿವ್? ಬಂದಿಯಲ್ಲ ನನ್ ಮಗಳ. ಪರಮ ಕಪ್ರ ಹಚ್ಚಿ ಎಮ್ಮ ಕಾಯ ಬಡಿಸಿಕೊಂಡು ಅಮ್ಮ ನಮಸ್ಕಾರ ಮಾಡಿ ಹೋಗ ನೋಡುವಣ್ಣ. ಆಗ್ಲಿವ ನನ್ ಮಗಳ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗ ನೋಡಿ. ಒಳ್ಳೇದ್ರಿ. ಏನ ಗೆಳೆಯ ಬಾಣ್ಣ, ನಾವು ದೇವ್ರಿಗೆ ಬಂದು ಬಾಳ ಹೊತ್ತಾಯ್ತು. ಮಿತ್ರ ಮಿತ್ರ ಮೇಲೆ ಕಪ್ರ ಹಚ್ಚಿ ಕಾಯಿ ಬಡಿಸ್ಕೊಂಡು ನಮಸ್ಕಾರ ಮಾಡಿ ಹೋಗ ನೋಡಿ. ಹೋಗುನು ಪರಮ ನಮಸ್ಕಾರ ಮಾಡುವ. ಏನ ಗೆಳೆಯ ಬಾಣ್ಣ, ಈ ಜಾತ್ರೆ ಬಂದ ನನಗೆ ಒಂದು ಸರಿ ಕೈ ಕೈ ಸಿಕ್ತ ನೋಡು. ಆ ಗೆಳೆಯ ಸಂಗಣ್ಣ ಮುಂದಕ್ಕೆ ಹೋಗೋಣ ವಿಚಾರ ಮಾಡೋ ನಡೆಯುವಂತ ನಾಗು. ಪರಮ ಘಾತವಾಯ್ತಲ್ಲ ನನ್ ಮಗಳ, ಏನಾತ ಅಮ್ಮ ಹೇಳ್ತೀನಿ ಕೇಳ್ರಿ. ಏನೋ ಘಾತ ಪರಮ ಕೇಳ ಕೊಳಗಿನ ಸರಿ ಹೋದೀತ ಪರಮ ಜಾತ್ರೆಯಲ್ಲಿ ಬರಿಜರಿ ಜಾತ್ರೆ ಕುಡಿತು ಎಮ್ಮ. ಜಾತ್ರೆಯೊಳಗ 1000 ಮಂದಿ ಹೋಗ್ತಿತ್ತು ಪರಮ, 1000 ಮಂದಿ ಬರ್ತಿತ್ತು. ಅಟ್ರೊಳಗೆ ಅಮ್ಮ ನಮಸ್ಕಾರ ಮಾಡಿ ನಾನು ಮೇಲೆ ಕೇಳ್ಕೊಡ್ದ ಎಮ್ಮ, ನನ್ನ ಕೊಳಗಿನ ಸರಿಗೆ ಕಳಿತಿ. ನನ್ ಮಗಳ ಸರಿ ಕಳೆದ್ರೆ ಚಿಂತೆ ಮಾಡಕ್ ಹೋಗ್ಬೇಡವ, ನಿನ್ ಗಂಡಿಗೆ ಏನಾರ ಹೇಳಕ್ ಬರ್ತದ ನಡಿ, ನನ್ ಮಗಳ ಮನೆಗೆ ಹೋಗೋಣ. ಅಮ್ಮ ಇನ್ನಿಮೇಲೆ ಮನೆಗೆ ಆದ್ರೆ ಹೋಗೋಣ, ಹೋಗೋಣ ನಡಿ. ಅಮ್ಮ ಜಾತ್ರೆಯಲ್ಲಿ ಹೋಗಿ ಬಳಿಗಾರನ ಹೋಗಿ ಅಮ್ಮ ಬಳಿ ಇಟ್ಕೊಂಡ ಅಮ್ಮ ಸ್ವಲ್ಪ ಪಳಾರ ತಗೊಂಬರ್ತೀನಿ ಅಮ್ಮ, ಇಲ್ಲೇ ಕುಡ್ರು. ನನ್ ಮಗಳ ಬೇಗನೆ ಬಾರವ. ಗೆಳೆಯಬ್ರಾಣ ಹೇಳ್ತೀನಿ ಕೇಳು. ಮಿತ್ರ ಚೆನ್ನಾಗಿ ಹೇಳು ಅಂತ ನಾವು. ಒಂದ ಹೆಣ್ಣ ಕಂಡಿನ ಬಾಳನ್ನ ಕಣ್ಣಲ್ಲಿ ನೋಡಿನೋ, ಒಂದ ಹೆಣ್ಣ ಕಂಡಿನ ಬಾಳನ್ನ ಕಣ್ಣಲ್ಲಿ ನೋಡಿನ, ಊರ್ ಒಳಗ ಉಣ್ಣಿ ಒಳಗ ಇದ್ದಳು ರತಾದೇವಿನ, ಊರ್ ಒಳಗ ಊರ್ ಒಳಗ ಇದ್ದಂಗು ರತ್ನಾದೇವಿಯನ್ನ, ನಗರಾವಿನ ಅಂಗ ನಡೆ ಸಣ್ಣ ಹುಡಗಿ ಮಯ ಬಾಳ, ಬಸವನಕ್ಕೆ ಹೋಗಿ ಮಾಡುವೆ ನಮ್ಮ ನಮಸ್ಕಾರ, ಅದಕ್ಕೆ ಹೋಗಿ ಬಸವನಕ್ಕೆ ಹೋಗಿ ಮಾಡುವೆ ನಮಸ್ಕಾರ. ಏನು ಗೆಳೆಯ ಬಾಣ, ಈ ಜಾತ್ರೆ ಬಂದ ಒಂದು ರೂಪಿಸುದ ಏನ್ ಕಂಡು ನೋಡು ಮಿತ್ರ. ಹಾ ಗೆಳೆಯ, ಬಾಳ ಚಂದ ಇದ್ರೇನು ಮಿತ್ರ? ಮಿತ್ರ ಬಾಳ ಚಂದಿದ್ಲು. ಆಹಾ ಮಿತ್ರ, ಹೆಣ್ಣ ಇರುವುದು ಇಂದ್ರ ಸಭಾದಲ್ಲಿ ಶಿವ ಮರಿತ ಹುಟ್ಟಿಸ್ಯಾನು ಈ ಭೂಲೋಕದಲ್ಲಿ. ಆಕಿನ ನೋಡಿ ಬಂತ ನನಗ ಬೌಳಿಕಿ ಮಿತ್ರ. ಆಹಾ ಏನ್ ಹೇಳಲು ಆಕಿ ಚೆಲುವಿಕಿ? ಗೆಳೆಯ ಆಟ ಚಂದಿದ್ಲು ಮಿತ್ರ, ಬಾಳ ಚಂದಿದ್ಲು. ಈಗ ಸದ್ಯ ನನಗ ಏನ್ ಮಾಡಂತಿ ಮಿತ್ರ? ನೋಡು ಗೆಳೆಯ ಬಾನ, ಈ ಸದ್ಯ ಬಳಗಾರ ಅಂಗಡಿಯಲ್ಲಿ ಮಿತ್ರ ಬಳಿ ಇಟ್ಕೋತಿರ್ತಾಳ. ಪಳಾರದ ಅಂಗಡಿಯಲ್ಲಿ ಹೋಗಿ ಮಿತ್ರ ಪಳಾರ ತೋರ್ತಿರ್ತಾಳ. ಆಕಿ ಹೋಗುವ ಅಡ್ಡದಾರಿ ಕಟ್ಟಿ ಆಕಿ ಕೂಣ ಆಕಿ ಗುರ್ತ ಆಕಿ ಸರ್ವ ಸಿಂಗಾರ ಕೇಳ್ಕೊಂಡ್ ಬಂದಂಗಾದ್ರ ನಂದ ನಿಂದ ದೋಸ್ತಿ ಬಾಗು ಸುರಿತೈತಿ ನೋಡ್ ಮಿತ್ರ. ಆಗ್ಲಿ ಮಿತ್ರ, ಕೂಣ ಗುರ್ತ ಕೇಳ್ಕೊಂಡ್ ಬರ್ತೀನಿ ಸರಿ ಅಂತ ನಾವು. ಯಾಕ ತಂಗಿ ಅಲ್ಲಿ ಹೊಂಟಿ ಅಮ್ಮ ಸರ ಆಗಿದೆ ಸಿಂಗಾರ ಬಡವನ ನಿನಗಿಲ್ಲ ದರಕಾರ. ತಂಗಿ ನೀ ಬರ ಬಾಜಾರ್ ಹಿಡ್ಕೊಂಡು ಹೊಂಟ ತಂಗಿ, ಎಲ್ಲಿಗೆ ಹೊಂಟ್ರಿವ ಅಣ್ಣ? ಕುಣ ಕೊಡ್ತಾ ಹೇಳ್ಬೇಕಲ್ಲ ತಂಗಿ. ಎನ್ನ ಹೇಳ್ತೀನಿ ಕೇಳ್ರಿ. ಬೀಡೋ ದಾರಿ ಹುಡುಗಾಟ ಚೇಲವ. ಏನಕ್ಕೆ ಬಂದು ಲಗಳಾರ ಗಂಗಾ ಲಗಳಾರ ಗಂಗಾ ಆದ್ರು ಅಂತಾರ ನೋಡಪ್ಪ. ತಂಗಿ ಏನ ಮೇಲೆ ದಾರಿ ಬಿಟ್ಟಿದ್ದೇನೆ ದಾಟಿ ಹೋಗುವಂತ ಕ್ಯಾಗವಾ? ಆಗ್ಲಿ ಬಳಪ್ಪಣ್ಣ, ಮಂಗಳಾರ ತಾರನ್ನ ಹೇಳ್ತೀನಿ ಕೇಳ್ರಿ. ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಇದುವರೆಗೆ ದಪ್ಪಿನಾಟ ಸಂಗ್ಯಾ ಬಾಳ್ಯ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಚಂದ್ರವ್ವ ಶಿವಪ್ಪ ಮಾದರ್ ಹಾಗೂ ಸಂಗಡಿಗರು ಸಾಲಹಳ್ಳಿಯಿಂದ. ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಸಮಯ ಇದು ಬೆಳಗು, ಇದು ಭಾವ. ಎಷ್ಟು ವಯಸ್ಸು ನಿನಗೆ? 19 ಒಡೆಯ. ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು. ಸಂದೇಶ ಕೇಳ್ರಪ್ಪ ಕೇಳ್ರಿ. ಸಾವಧಾನ ಸಮಾಧಾನ. ಆ ಪಾತ್ರನೇ ನಮ್ಗೆ ಹೇಳುತ್ತದೆ ಆ ಕಥೆ.